ಪರಿಸರ ಸ್ನೇಹಿ ಮತ್ತು ಕಡಿಮೆ ನೀರು ಬಯಸುವಂತಹ ಬೆಳೆಗಳು, ದ್ವಿದಳ ಧಾನ್ಯಗಳು, ಎಣ್ಣೆಕಾಳು ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಬೇಕಿದೆ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಶ್ವವಿದ್ಯಾಲಯಗಳು, ತೋಟಗಾರಿಕಾ ವಿಶ್ವವಿದ್ಯಾಲಯಗಳು ಒಟ್ಟಾಗಿ ಕಾರ್ಯನಿರ್ವಹಿಸಬೇಕು. ಕೃಷಿ ಮತ್ತು ತೋಟಗಾರಿಕಾ ಅಧಿಕಾರಿಗಳಿಗೆ ತರಬೇತಿ ನೀಡಬೇಕು ಎಂದರು. ಹಮ್ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಕೈಸೆ ಯೂಸ್ ಕರೆ, ಆರ್ಕೆವಿಐ ಸ್ಕೀಮ್ ಕೈಸೆ ಯೂಸ್ ಕರೆ, ಏ ಪ್ರೋಗ್ರಾಮ್ ಕ್ಯಾ ಕ್ಯಾ ಹೇ ಉಸ್ಕೋ ಬತಾನಕ್ಕೆ ಲಿಯೆ ಖುದ್ದು ಡಿಸ್ಟ್ರಿಕ್ಟ್ ಲೆವೆಲ್ ಅಂಡ್ ತಾಲೂಕ್ ಲೆವೆಲ್ ಆಫೀಸರ್ಸ್ ಕೋ ಮಾಲೂಮ್ ನಹೀ ಹೈ. ಇಸ್ಕೆ ಲಿಯೆ ಹಮ್ ಜ್ಯಾದಾ ಕರ್ನೆಕ್ಕೆ ಲಿಯೆ ಘೋಷಿಶ್ ಕರ್ ಸಕ್ತೆ ಹೈ ಕ್ಯಾ, ಡಬಲ್ ದಿ ಫಾರ್ಮರ್ ಇನ್ಕಮ್ ಕೈಸೆ ಹೋತೆ ಹೈ. ಡಬಲ್ ದಿ ಫಾರ್ಮರ್ ಇನ್ಕಮ್ ಆಲ್ವೇಸ್ ಟೇಕ್ ಪ್ಲೇಸ್ ಇಫ್ ಯು ಕ್ರಿಯೇಟ್ ಗುಡ್ ಮಾರ್ಕೆಟ್, ಗುಡ್ ಮಾರ್ಕೆಟ್ ಫಾರ್ ಅವರ್ ಪ್ರೊಡಕ್ಷನ್. ಪ್ರೊಡಕ್ಷನ್ ತೋ ಹಮ್ ಸರ್ಪ್ಲಸ್ ಹೈ, ಇಸಿಲಿಯೆ ಹಮಾರಾ ನವಜವಾನೋ ಕೋ ಹಮ್ ಅಗ್ರಿ ಮಾರ್ಕೆಟಿಂಗ್, ಅಗ್ರಿ ಬಿಸ್ನೆಸ್ ಅಂಡ್ ಅಗ್ರಿ ಎಕ್ಸ್ಪೋರ್ಟ್ ಕಾ ಬಾರೇ ಮೇ ಜ್ಯಾದಾ ಬಾತ್ ಕರ್ನಾ, ಇಸ್ಕೆ ಲಿಯೆ ಹಮ್ ಸೋಚನಾ ಹೈ. ಇಸಿಲಿಯೆ ಹರ್ ಸ್ಟೇಟ್ ಕಾ ತೋ ಹಮಾರಾ ನವಜವಾನ್ ಕೊರೋನಾ ಕಾ ಸಮಯ ಮೇ ವಾಪಸ್ ಗಯೆ, ಖೇತಿ ಕಿಯಾ ಅಂಡ್ ವೋ ಪೂಛ ರಹೇ ಹಮ್ ಕ್ಯಾ ಕರೆ, ಇತ್ನಾ ಮುಗಾಯ್ ಹೈ ಇಸ್ಕೋ ಕ್ಯಾ ಕರೆ, ಇಸ್ಕೋ ಹಮ್ ಮಾರ್ಕೆಟಿಂಗ್ ಕರ್ನೆ ಕೆ ಲಿಯೆ ಕೈಸೆ ಸೋಚೆಂಗೆ. ಅಪೇಡಾ ಹೈ ಏಕ ಇನ್ಸ್ಟಿಟ್ಯೂಷನ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಕೋ ಬಾಹರ್ ದೇಶ ಕೋ ಭೇಜನೆ ವಾಲೆ, ವೋ ಮಾರ್ಕೆಟಿಂಗ್ ಕರ್ನೆ ವಾಲೆ, ಇಸಿಲಿಯೆ ಹಮ್ ವಾಪಸ್ ಜಾನೆಕ್ಕೆ ಬಾದ ಅಪೇಡಾ ಕಾ ಸಾಥ್ ಬೈಠ ಸಕ್ತೆ ಕ್ಯಾ, ಡಿಜಿಎಫ್ಟಿ ಕೆ ಸಾಥ್ ಬೈಠ ಸಕ್ತೆ ಕ್ಯಾ, ಎಂಬೆಸಿ ಕೆ ಸಾಥ್ ಬೈಠ ಸಕ್ತೆ ಕ್ಯಾ, ಐಸೆ ಸೋಚನೆ ಕಾ ತೋ ಮನ್ ಕರ್ನ ಹೀ ಚಾಹಿಯೆ. ಕ್ಯೋಂಕಿ ಹಮ್ ಬಹುತ್ ಸಾರೆ ರಾಜ್ಯ ಮೇ ಜಿಲ್ಲಾ ಮೇ ಸೋಚ ರಹೇ ಹಮಾರೇ ವೇರ್ ಹೌಸ್ ಕಾ ಗ್ಯಾಪ್ ಹೈ, ಏಕ ಲಾಖ ಕರೋಡ ಕಾ ಅಭಿ ಗ್ಯಾಪ್ ಹೈ, ಇಸ್ಕಾ ಹಮ್ ಕೈಸೆ ಪೂರಾ ಕರೆಂಗೆ. ಇಸ್ಕೆ ಲಿಯೆ ಫಂಡ್ ರಕೆ ಹೈ, ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಕಾ ಫಂಡ್ ಕಾ ಮದತ್ ಲೇ ಸಕ್ತೆ, ಆರ್ಕೆವಿಎ ಸ್ಕೀಮ್ ಹಮ್ ವೇರ್ ಹೌಸ್ ಕೋಲ್ಡ್ ಸ್ಟೋರೇಜ್ ಬನಾ ಸಕ್ತೆ, ಡಿಸ್ಟ್ರಿಕ್ಟ್ ಅಗ್ರಿಕಲ್ಚರ್ ಪ್ಲಾನ್ ಬನಾನಕ್ಕೆ ಬಾದ ಆರ್ಕೆವಿಎ ಸ್ಕೀಮ್ ಕಾ ಯೂಸ್ ಹೋತೆ, ಓ ಸ್ಟೇಟ್ ಮೇ ಹತೆ, ಸ್ಟೇಟ್ ಕಾ ಚೀಫ್ ಸೆಕ್ರೆಟರಿ ಕಾ ನೇತೃತ್ವ ಮೇ ಏಕ ಕಮಿಟಿ ಹೈ, ಓ ಸೆಂಟ್ರಲ್ ಗವರ್ನಮೆಂಟ್ ಕೋ ಭೇಜತೆ ಹೈ. ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ, ನ್ಯಾನೋ ಯೂರಿಯಾ, ನೈಸರ್ಗಿಕ ಕೃಷಿ, ರೈತರ ಉತ್ಪಾದಕ ಸಂಸ್ಥೆಗಳು, ತೋಟಗಾರಿಕೆ ಅಭಿವೃದ್ಧಿ, ಡಿಜಿಟಲ್ ಕೃಷಿ, ಕೃಷಿ ಮೂಲಸೌಕರ್ಯ ನಿಧಿ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಯಶೋಗಾಥೆಗಳನ್ನು ಕುರಿತ ವಿಡಿಯೋ ಪ್ರದರ್ಶನ ಮಾಡಲಾಯಿತು. ವಿವಿಧ ರಾಜ್ಯಗಳು ವಿವಿಧ ಯೋಜನೆಯಲ್ಲಿ ಸಾಧಿಸಿರುವ ಅಭಿವೃದ್ಧಿ ಕುರಿತು ರಾಜ್ಯಗಳ ಅಧಿಕಾರಿಗಳು ವಿಷಯ ಮಂಡನೆ ಮಾಡಿದರು. ಕೇಂದ್ರ ರಾಸಾಯನಿಕ ರಸಗೊಬ್ಬರ ಮತ್ತು ನವೀಕರಿಸಬಹುದಾದ ಇಂಧನ ರಾಜ್ಯ ಮಂತ್ರಿಗಳಾದ ಭಗವಂತ್ ಖೂಬಾ ಅವರು ಸಮಾರೋಪ ಭಾಷಣ ಮಾಡಿ ಕೇಂದ್ರ ಸರ್ಕಾರ ರೈತರ ಆದಾಯವನ್ನು ಎರಡು ಪಟ್ಟು ಮಾಡಲು ಶ್ರಮಿಸುತ್ತಿದೆ ಎಂದರು. ಮಾನ್ಯ ಪ್ರಧಾನ ಮಂತ್ರಿ ನರೇಂದ್ರ ಭಾಯ್ ಮೋದಿಜಿ ಕಾ ನೇತೃತ್ವ ಸರ್ಕಾರ ಭಾರತ್ ಕಾ ಕಿಸಾನೋ ಕಾ ಆಯ್ ದುಗ್ನೆ ಕರ್ನೆ ಕೆ ಲಿಯೆ ಬಹುತ್ ಸಾರೆ ಯೋಜನಾ ಕಾ ರಚನಾ ಕರ್ನಾ ಔರ್ ಉನ್ ಯೋಜನಾ ಕೋ ಕಿಸಾನೋ ಕಾ ಖೇತ ತಕ್ ಪಹುಂಚನಾ ಯೇ ಬಹುತ್ ಬಡಿ ಮಹತ್ವಪೂರ್ಣ ಜಿಮ್ಮೇದಾರಿ ಸರ್ಕಾರ ಕಿ ಭಿ ಹೈ, ಅಧಿಕಾರಿ ಗಣ ಕಿ ಭಿ ಹೈ, ಕಿಸಾನ್ ಕಿ ಭಿ ಹೈ. ತೋ ಇಸ್ ದಿಶಾ ಮೇ ಕೃಷಿ ಮಂತ್ರಿ ಭಾರತ್ ಸರ್ಕಾರ ತೋಮರ್ ಜಿ ನೇ ಅಪ್ನಾ ಪೂರಾ ಲಕ್ಷ್ಯ ಕಿಸಾನೋ ಕಾ ಇಸ್ ಸರ್ಕಾರ ಕಿ ಯೋಜನಾ ಕೋ ಕಿಸಾನೋ ಕಾ ಖೇತ ತಕ್ ಕೈಸೆ ಲೇಕೆ ಜಾಯ ಔರ್ ಉಸ್ ಮೇ ಯಶಸ್ವಿ ಪಾಯೆ ಇಸಿ ಕೆ ಲಿಯೆ ದೋ ದಿನ ಕಾ ಮಹತ್ವಪೂರ್ಣ ಸಭಿ ರಾಜ್ಯೋ ಕಾ ಮಂತ್ರಿಗಣೋ ಕೆ ಸಾಥ್ ಚರ್ಚಾ ಹೋ ಔರ್ ಇಸ್ ಚರ್ಚಾ ಕೆ ದೌರಾನ್ ಜಿಸ್ ಸಮಸ್ಯಾ ಕೋ ಲೇಕರ್ ಕೆ ಸಮಾಧಾನ ಭಿ ಪಾಯೆ, ಸಮಾಧಾನ ಸೆ ಔರ್ ಜೋ ಭಿ ಅಡಚಣಿಯಾ ಹೋಂಗೆ ತೋ ಉಸ್ಕೋ ಭಾರತ್ ಸರ್ಕಾರ ಸ್ವೀಕಾರ ಕರ್ಕೆ ಉಸ್ಕೋ ಸುಲ್ಜಾನೆ ಕಾ ಪ್ರಯಾಸ ಭಿ ಕರೆ. ಇಸ್ ಕಾರ್ಯಕ್ರಮ ಮೇ ಕೃಷಿ ಮಂತ್ರಾಲಯ ಬಹುತಿ ಸುಚಾರು ರೂಪ ಸೆ ಕಾರ್ಯಕ್ರಮ ನೆ ರಚನಾ ಕಿಯಾ ಹೈ. 12 ವಿಷಯ ಕೋ ಲೇಕರ್ ಕೆ ವಿಷಯ ಪ್ರಸ್ತುತಿ ಔರ್ ವಿಡಿಯೋ ಪ್ರಸ್ತುತಿ ಕೆ ಸಾಥ್ ಬಹಸ್ ಕಾ ಭಿ ಮೌಕಾ ದೇಕರ್ ಕೆ ಬಹುತ ಅರ್ಥಪೂರ್ಣ ತರೀಕೆ ಸೆ ದೋ ದಿವಸೀಯ ಸಮ್ಮೇಲನ ಕಾ ಸಮಾಪನ ಹೋ ರಹಾ ಹೈ. ಡಿಜಿಟಲ್ ಕೃಷಿ ಪರ್ ಪ್ರಸ್ತುತಿ, PMFY ಕಾ ಪ್ರಸ್ತುತಿ, ಪ್ರಾಕೃತಿಕ ಖೇತಿ ಪರ್ ಪ್ರಸ್ತುತಿ, FPO ಔರ್ ಇ ನಾಮ್ ಕೆ ವಿಷಯ ಪರ್ ಪ್ರಸ್ತುತಿ, ಬಾಗವಾನಿ ಪರ್ ಪ್ರಸ್ತುತಿ, ನಯ ಯುಗ ಕೆ ಉರ್ವರಕ್ ಮೇ ನವಚಾರ ಪರ್ ಪ್ರಸ್ತುತಿ, PM ಕಿಸಾನ್ ಸ್ಯಾಚುರೇಷನ್ ಪರ್ ಪ್ರಸ್ತುತಿ, ಅಂತಾರಾಷ್ಟ್ರೀಯ ಮಿಲೆಟ್ ವರ್ಷ ಪರ್ ಪ್ರಸ್ತುತಿ, ಕೃಷಿ ಅವಸಂಚಾರನ್ ಕೋಶ್ ಪರ್ ಪ್ರಸ್ತುತಿ, ICR ಕೆ ನ್ಯೂ ಟೆಕ್ನಾಲಜಿ ಪರ್ ಪ್ರಸ್ತುತಿ ಕರ್ಕೆ ಇಸ್ ದೋ ದಿವಸೀಯ ಸಮ್ಮೇಲನ ಬಹುತ್ ಸಾರೋ ಕಾ ಪ್ರಯಾಸ ಕೆ ಕಾರಣ ಬಹುತಿ ಸುಂದರ ತರೀಕೆ ಸೆ ಸಮ್ಮೇಲನ ಹುವಾಯ್. ಸಮ್ಮೇಳನದಲ್ಲಿ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಮಂತ್ರಿಗಳಾದ ಕೈಲಾಶ್ ಚೌಧರಿ, ಕರ್ನಾಟಕದ ಕೃಷಿ ಮಂತ್ರಿಗಳಾದ BC ಪಾಟೀಲ್, ಕರ್ನಾಟಕದ ತೋಟಗಾರಿಕಾ ಮಂತ್ರಿಗಳಾದ ಮುನಿರತ್ನ ಹಾಗೂ

ಟ್ರೈಕೋಡರ್ಮಾ ಮತ್ತು ಸೊಡೋಮನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ಸಸಿಯನ್ನು ನಾಟಿ ಮಾಡಬೇಕು. ಇನ್ನು ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನೆಪ್ತಲಿಕ್ ಅಸೆಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಮೆಣಸಿನಕಾಯಿ ಬೆಳೆಯಲ್ಲಿ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಇನ್ನು ಜಾನುವಾರು ಸಾಕಾಣಿಕೆ ಮಾಡುವಂತಹ ರೈತಬಾಂಧವರು ಗಮನಿಸಬೇಕು, ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಇಲ್ಲದಿದ್ದ ಪಕ್ಷದಲ್ಲಿ ಅದನ್ನು ಮೇಯಿಸಬೇಕಾಗ್ತದೆ. ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಇಳುವರಿಯನ್ನು ಪಡೆದುಕೊಂಡು ರೈತಬಾಂಧವರು ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು. ಇನ್ನು ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮತ್ತು ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇನ್ನು ರೈತ ಬಾಂಧವರಿಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನು ಹಾಗೂ ಪಶುಸಂಗೋಪನಾ ಇಲಾಖೆಯ ತಜ್ಞರನ್ನು ಅಥವಾ ಕೃಷಿ ವಿಜ್ಞಾನದ ವಿಜ್ಞಾನಿಗಳನ್ನು ಸಂಪರ್ಕ ಮಾಡಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು, ಮತ್ತು ನಾಳೆ ಭೇಟಿಯಾಗಲ್ಲ. ಅಲ್ಲಿವರೆಗೂ ನಮಸ್ಕಾರ. ಆತ್ಮನಿರ್ಭರ ಭಾರತ ಅಭಿಯಾನ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣ ಉದ್ದಿಮೆಗಳ ಔಪಚಾರೀಕರಣ ಯೋಜನೆಯಡಿ ಹೊಸ ಕಿರು ಆಹಾರ ಸಂಸ್ಕರಣ ಉದ್ದಿಮೆ ಪ್ರಾರಂಭಿಸಲು ಹಾಗೂ ಹಾಲಿ ಇರುವ ಕಿರು ಆಹಾರ ಸಂಸ್ಕರಣೆ ಉದ್ದಿಮೆಗಳನ್ನು ವಿಸ್ತರಿಸಲು ಸುವರ್ಣಾವಕಾಶ. ವೈಯಕ್ತಿಕ ಉದ್ದಿಮೆದಾರರಿಗೆ ಹಾಗೂ ಗುಂಪುಗಳಿಗೆ ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕಿಸುವ ಸಹಾಯಧನ, ಜೊತೆಗೆ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ 15% ಸಹಾಯಧನ, ಗರಿಷ್ಠ ರೂ.15 ಲಕ್ಷ ಸಹಾಯಧನ ಪಡೆಯಲು ಅವಕಾಶ. ಅರ್ಹ ಫಲಾನುಭವಿಗಳು ಮಾಲೀಕತ್ವದ ಉದ್ದಿಮೆಗಳು, ಪಾಲುದಾರಿಕೆ ಉದ್ದಿಮೆಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಸಹಕಾರಿಗಳು, ಸ್ವಸಹಾಯ ಸಂಘಗಳು ಹಾಗೂ ಖಾಸಗಿ ಕಂಪನಿಗಳು, ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ ಹಾಗೂ ಸಣ್ಣ ಪರಿಕರಗಳನ್ನು ಖರೀದಿಸಲು ಗರಿಷ್ಠ 40,000 ರೂಪಾಯಿ, ಸಾಮಾನ್ಯ ಮೂಲಭೂತ ಸೌಕರ್ಯ ಸ್ಥಾಪನೆಗೆ 35% ಸಾಲ ಸಂಪರ್ಕಿತ ಸಹಾಯಧನ, ಗರಿಷ್ಠ ಯೋಜನಾ ವೆಚ್ಚ ರೂ.10 ಕೋಟಿ ಹಾಗೂ ಗರಿಷ್ಠ ಸಹಾಯಧನ ರೂ.3 ಕೋಟಿ, ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆ ಬೆಂಬಲಿಸಲು ಯೋಜನಾ ವೆಚ್ಚದ 50% ಸಹಾಯಧನ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣ ಹಾಗೂ ರಫ್ತು ನಿಗಮ ನಿಯಮಿತ ಬೆಂಗಳೂರು. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳು ಈ ರೀತಿಯಾಗಿವೆ. ರಾಯಚೂರು ಮಾರುಕಟ್ಟೆ ಕಡಲೆಕಾಳು ಸ್ಥಳೀಯ 4,966 ರೂಪಾಯಿಗಳು, ಶೇಂಗಾ ಗುಂಗುರಿ ಕನಿಷ್ಠ 4,096 ರೂಪಾಯಿಗಳಿಂದ ಗರಿಷ್ಠ 5,699 ರೂಪಾಯಿಗಳವರೆಗೆ, ಭತ್ತ ಸೋನಾ ಮಸೂರಿ 1,450 ರೂಪಾಯಿಗಳಿಂದ 1,865 ರೂಪಾಯಿಗಳವರೆಗೆ, ಕೆಂಪು ತೊಗರಿ ಕನಿಷ್ಠ 5,891 ರೂಪಾಯಿಗಳಿಂದ ಗರಿಷ್ಠ 6,673 ರೂಪಾಯಿಗಳವರೆಗೆ. ರಾಯಚೂರು ಮಾರುಕಟ್ಟೆ ಕೇಳಿದ್ರಿ. ಈಗ ಕೇಳಿ ಲಿಂಕ್ಸ್ಕೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು. ಸಜ್ಜೆ ಕನಿಷ್ಠ 2,400 ರೂಪಾಯಿಗಳಿಂದ ಗರಿಷ್ಠ 2,700 ರೂಪಾಯಿಗಳವರೆಗೆ, ಜೋಳ 2,330 ರೂಪಾಯಿಗಳು, ಭತ್ತ IR 64 ಕನಿಷ್ಠ 1,910 ರೂಪಾಯಿಗಳಿಂದ ಗರಿಷ್ಠ 2,220 ರೂಪಾಯಿಗಳವರೆಗೆ. ಈಗ ಕೇಳಿ ಸಿಂಧನೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು. ಭತ್ತದ RNR ಹೊಸದು ಕನಿಷ್ಠ 1,878 ರೂಪಾಯಿಗಳಿಂದ ಗರಿಷ್ಠ 2,084 ರೂಪಾಯಿಗಳವರೆಗೆ. ಭತ್ತದ RNR ಹಳೆಯದು ಕನಿಷ್ಠ 2,100 ರೂಪಾಯಿಗಳಿಂದ ಗರಿಷ್ಠ 2,322 ರೂಪಾಯಿಗಳವರೆಗೆ. ಸಿಂಧನೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳನ್ನು ಕೇಳಿದ್ರಿ. ಈಗ ಕೇಳಿ ಕುಷ್ಟಗಿಯ ಚನ್ನಪ್ಪ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳು. ಅರಿಯಲ್ಲಿ ಹುಟ್ಟಿರುವ ಈ ಕೇಸರಿ ಕನ್ನ ಚನ್ನಿಗಳು, ಅರಿಯಲ್ಲಿ ಹುಟ್ಟಿರುವ ಈ ಕೇಸರಿ ಕನ್ನ ಚನ್ನಿಗಳು, ತೊರತ ದಿನ ನಗೀಗ ಈ ಕೀವಳಾರು ಹೇಳಕ್ಕ, ತೊರತ ದಿನ ನಗೀಗ ಈ ಕೀವಳಾರು ಹೇಳಕ್ಕ, ಮಡಿಯಲ್ಲಿ ಹುಟ್ಟಿರುವ ಈ ಕೀಸರಿ ಕನ್ನ ಜನ್ನಿಗಳು, ಅರಿಯಲ್ಲಿ ಹುಟ್ಟಿರುವ ಈ ಕೀಸರಿ ಕನ್ನ ಜನ್ನಿಗಳು, ತರತದಿ ನನಗೀಗ ಈಕಿ ಇವಳಾರು ಹೇಳಕ್ಕ, ತೊರೆತದಿ ನನಗೆ